ಮರಳು ಮಿಶ್ರಿತ ಮಣ್ಣು ಸೂಕ್ತ ಅಂದ್ರೆ ನಿಲ್ಲಬಾರದು, ನೀರ್ ನಿಲ್ಲಬಾರದು. ಪಿ ಎಚ್ 5.5 to 6.5 ಆಮ್ಲ ಆದ್ರೆ ಸೂಟ್ ಆಗುತ್ತೆ. ರಸಸಾರ ಸ್ವಲ್ಪ ಆಮ್ಲೀಯತೆ ಕಡೆಗೆ ಇದ್ರೇನೆ ಒಳ್ಳೇದು ಅಂತೀರಿ. 5.5 to 6.5 ಸ್ವಲ್ಪ ಆಮ್ಲೀಯತೆ ಇದ್ರೂ ನಡೆಯುತ್ತೆ ಅಂತ ಅನ್ನಂಗಾಯ್ತು. ಇನ್ನ ಕರಿಮೆಣಸು ಬೆಳೆನಲ್ಲಿ ಬೇಸಾಯ ಮಾಡಬೇಕು ಅಂದ್ರೆ ಸಸಿಗಳನ್ನ ಹೇಗೆ ಉತ್ಪಾದನೆ ಮಾಡ್ಕೋಬಹುದು ಅಂತೀರಿ? ಸಸ್ಯಾಭಿವೃದ್ಧಿ ಕ್ರಮಗಳೇನು? ಕರಿಮೆಣಸಲ್ಲಿ ಅಧಿಕ ಇಳುವರಿ ರೋಗರಹಿತವಾದಂತ ಬಳ್ಳಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಮೆಣಸಿನ ಬಳ್ಳಿಗಳು ನೆಲದ ಮೇಲೆ ಆಸಿರುವಂತ ಅಂದ್ರೆ ಹರಡ್ಕೊಂಡು ಹೋಗಿರುತ್ತಂತ ಅಂಬುಗಳನ್ನು ಉಪಯೋಗಿಸಿ ಸಸ್ಯಾಭಿವೃದ್ಧಿ ಮಾಡಲಾಗ್ತದೆ. ಅಂದ್ರೆ ನಾವು ಓಡು ಕವಲುಗಳು ಅಂತೀವಿ, ಹೌದು, ರನ್ನರ್ಸ್, ಅವನ್ನು ಬಳಸ್ಕೋಬಹುದು. ಹೇಗೆ ಅವನ್ನ ಬಳಸ್ಕೋಬಹುದು? ಭೂಮಿ ಮೇಲೆ ಹರಡಿರುವಂತ ಬಳ್ಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅದನ್ನ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬೇರ್ಪಡಿಸಿ ಮಣ್ಣು ಮರಳು ಸಾವಯವ ಗೊಬ್ಬರ ಅದು 2:1:1 ಪ್ರಮಾಣದಲ್ಲಿ ನಾವು ಗುಂಡಿಗೆ ತುಂಬಿ ಪಾಲಿಬ್ಯಾಗ್ಸ್ ಅಲ್ಲಿ ಹಾಕೊಂಡು ನಾವು ಅದನ್ನ ನರ್ಸರಿ ಮಾಡ್ಕೋಬಹುದು. ಅಂದ್ರೆ ಎಷ್ಟು ಗೆಣ್ಣು ಇರಬೇಕಾಗತ್ತೆ ತುಂಡಿಗೆ? 2-3 ಗೆಣ್ಣು ಸೂಕ್ತ ಇದ್ರೆ ಸಾಕು. ಸಾಕು ಅಂತ ಒಂದು ತುಂಡುಗಳನ್ನೇ ಓಡು ಕವಲುಗಳಿಂದ ಆಯ್ಕೆ ಮಾಡಿಕೊಂಡು ಬಳಸ್ಕೊಳ್ಳೋದು. ಅವು ಎಷ್ಟು ದಿನಕ್ಕೆ ತಯಾರಾಗ್ತವೆ ನಾಟಿ ಮಾಡೋದಕ್ಕೆ? ಅಪ್ಪಂಗಳ ಸಂಶೋಧನಾ ಸಂಸ್ಥೆಯಿಂದ ಸರ್ಪೆಂಟೈನ್ ಮೆಥಡ್ ಅಂತ ಒಂದು ವಿಧಾನ ಕಂಡುಹಿಡಿದೀವಿ. ಅದರಲ್ಲಿ ನಾವು ಒಂದು ಗಿಡದಿಂದ 50-60 ಗಿಡಗಳನ್ನು ಬೆಳೆಸ್ಕೋಬಹುದು ಒಂದು ವರ್ಷದಲ್ಲಿ. ಮುಖ್ಯವಾಗಿ ಏನಂತಂದ್ರೆ ಮೊದಲ ಗಿಡವನ್ನ ನಾವು ಪಾಲಿಥಿನ್ ಬ್ಯಾಗ್ ಅಲ್ಲಿ ಹಾಕಿದಾಗ ಅದು 20 ದಿವಸಕ್ಕೆ ಬೇರು ಬರೋದು ಕಾಣಬಹುದು. ಆಮೇಲೆ ಕಟ್ ಮಾಡಿಕೊಂಡು ಬೇರ್ಪಡಿಸಿ ಉಪಯೋಗಿಸಬಹುದು. ಅಂದ್ರೆ ಬಳ್ಳಿನಲ್ಲಿ ಎಲ್ಲೆಲ್ಲಿ ಬೇರುಗಳು ಬರೋ ಸಾಧ್ಯತೆ ಇರುತ್ತೆ ಅಲ್ಲೆಲ್ಲ ಒಂದು ಪಾಲಿಥಿನ್ ಚೀಲ ಇಡ್ತಾ ಹೋಗ್ಬೇಕು. ಹೌದು, ಅಲ್ಲಿ ಬೇರು ಬಂದಾಗ ಅದನ್ನ ಬೇರ್ಪಡಿಸ್ಕೊಂಡು ಸಸಿ ಮಾಡ್ಕೋಬೇಕು. ಈ ರೀತಿ ವಿಧಾನ ಸರ್ಪಂಟೈನ್ ವಿಧಾನ. ಈ ವಿಧಾನದಿಂದ ಹೆಚ್ಚು ಸಸಿಗಳು ಪಡ್ಕೋಬಹುದು ಅಂತೀರಿ? ಹೌದು, ಈ ವಿಧಾನವನ್ನು ಬಳಸ್ಕೋಬಹುದು. 3 10-12 ಗಿಡಗಳನ್ನ ಬೆಳ್ಕೋಬಹುದು ಒಂದು ಬಳ್ಳಿಯಿಂದ. ಕರಿಮೆಣಸಿನ ಸಸಿಗಳನ್ನ ನೆಡೋದಕ್ಕೆ ಸೂಕ್ತವಾದಂತ ಕಾಲ ಯಾವುದು ಅಂತೀರಿ? ಕರಿಮೆಣಸು ನರ್ಸರಿ ಮಾಡ್ಕೊಂತೀವಿ ಅಂತ ಅಂದ್ರೆ ಸದ್ಯಕ್ಕೆ ನಮಗೆ ಬೆಸ್ಟ್ ಟೈಮು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಡಿಸೆಂಬರ್ ಮಾಡ್ಕೋಬಹುದು. ನಾಟಿ ಮಾಡೋದು ಮುಖ್ಯವಾಗಿ ಜೂನ್ ಜುಲೈ ಮಳೆ ಪ್ರಾರಂಭದ ಹೊಸ್ತಿಲಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಈಗ ನಮಗೆ ಆಧಾರ ಮರ ಬೇಕಾಗುತ್ತೆ. ಆಧಾರ ಮರಗಳಾಗಿ ಯಾವ್ಯಾವ ಮರಗಳನ್ನ ನಾವು ಬಳಸ್ಕೋಬಹುದು? ಕರಿಮೆಣಸನ್ನ ಬೆಳೆಯೋದಿಕ್ಕೆ ಆಧಾರ ಮರಗಳು ಬೇಕಾಗುತ್ತೆ. ಆಧಾರ ಮರಗಳಾಗಿ ನಮಗೆ ಹಾಲ್ವಾಣ, ಹವಳಿಗೆ, ನೊಗವಾರ, ಸಿಲ್ವರ್ ಓಕು, ಗ್ಲೈರಿಸೀಡಿಯಾ, ಧೂಪ ಗಿಡ ಅಂತ ಬಂದಿದೆ. ಈಗ ಧೂಪ ಗಿಡ ಸ್ವಾಭಾವಿಕವಾಗಿ ಕಾಡಿನಲ್ಲಿ ಇದ್ದೇ ಇರ್ತವೆ. ಹೌದು, ನಮ್ಮ ತೋಟದಲ್ಲಿರುವಂತ ಮರಗಳಿಗೆ ಹಬ್ಬಿಸಬಹುದು. ಕಾಂಡದಿಂದ ಎಷ್ಟು ದೂರಕ್ಕೆ ಸಸಿ ನಾವು ನೆಡಬೇಕಾಗತ್ತೆ? ಈ ಆಧಾರ ಮರಗಳು ಏನಂತಂದ್ರೆ ನಮಗೆ 3 to 3.5 meters ಅಂತರದಲ್ಲಿ ಗಿಡ ಮಾಡಿಕೊಂಡು ಗಿಡ 50 cm ಅಗಲ, 50 cm ಆಳ, 50 cm ಉದ್ದ ಗುಂಡಿಗಳನ್ನ ಮಾಡಿಕೊಂಡು ಅದಕ್ಕೆ ಸಾವಯವ ಗೊಬ್ಬರ, ಮರಳು, ಮಣ್ಣು ಹಾಕೊಂಡು ಗಿಡ ಬೆಳೆಸಬೇಕಾಗುತ್ತೆ. ಗಿಡ ಬೆಳೆಸಿದ 2-3 ನಾವು ಅದಕ್ಕೆ ಕರಿಮೆಣಸನ್ನು ಹಬ್ಬಿಸಬಹುದು. ಅದು ಎತ್ತರ ಆದ್ಮೇಲೆ ಅಂದ್ರೆ ಆಧಾರ ಮರದ ಬುಡದಿಂದ ಎಷ್ಟು ದೂರಕ್ಕೆ ನಾಟಿ ಮಾಡಬೇಕಾಗುತ್ತೆ ಸಸಿನ? ಆಧಾರ ಮರ ಬಂದ ಮೇಲೆ 1 ದೂರಕ್ಕೆ 50 cm ಗುಂಡಿ ಮಾಡಿಕೊಂಡು ನಾಟಿ ಮಾಡ್ಕೋಬಹುದು. ಇನ್ನ ಗೊಬ್ಬರ ಏನೇನು ಕೊಡಬೇಕಾಗತ್ತೆ ಅಂತೀರಿ? ಈ ಆಧಾರ ಸ್ತಂಭಗಳು ಗಿಡಗಳೇ ಅಲ್ದಿರ ಈಗ ಪ್ಲಾಸ್ಟಿಕ್ ಪೈಪ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಮತ್ತೆ ಸಿಮೆಂಟ್ ಕಂಬಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಅದನ್ನ ರೈತರು ಅನುಸರಿಸಬಹುದು. ಇನ್ನ ಗೊಬ್ಬರವನ್ನು ಏನೇನು ಕೊಡಬೇಕಾಗತ್ತೆ ಅಂತೀರಿ? ಮುಖ್ಯವಾಗಿ ನರ್ಸರಿ ಮಾಡಬೇಕಾದರೆ ನಾವು ಅದಕ್ಕೆ ಮಣ್ಣು, ಕೊಟ್ಟಿಗೆ ಗೊಬ್ಬರ, ಮರಳು ಮಿಶ್ರಣ ಮಾಡಿ ಹಾಕಬೇಕಾಗುತ್ತದೆ. ಅದರ ಜೊತೆಗೆ ರೋಗಗಳನ್ನು ತಡೆಯಲು ಮೆಟಲಾಕ್ಸಿಲ್ ಮಣ್ಣಿನ ಜೊತೆ ಸೇರಿಸಿ ಪಾಲಿಬ್ಯಾಕ್ಸ್ ಮಾಡಬೇಕಾಗುತ್ತದೆ. ಅದು ಮಾಡಿದ ನಂತರ ನಾಟಿ ಕ್ರಮ ಹೆಂಗ್ ಮಾಡ್ಬೇಕಂತಂದ್ರೆ ಮಳೆಗಾಲ ಪ್ರಾರಂಭ ಆದ ಮೇಲೆ ಉತ್ತರ ಭಾಗಕ್ಕೆ ನಾಟಿ ಮಾಡಬೇಕಾಗುತ್ತೆ. 30 cm ದೂರದಲ್ಲಿ ಆ ಗುಂಡಿ ತೆಗೆದುಕೊಂಡು ಅದಕ್ಕೆ 5 kg ಕೊಟ್ಟಿಗೆ ಗೊಬ್ಬರ, 150 g ರಾಕ್ ಫಾಸ್ಫೇಟ್, 1 kg ಬೇವಿನಿಂಡಿ, 50 g ಟೈಕೋಡೈಮನ್ನು ಸೇರಿಸಿ ನಾಟಿ ಮಾಡಬೇಕಾಗುತ್ತದೆ. ನಾಟಿ ಮಾಡಿ ಆನಂತರ ಮಳೆ ಬರ್ತಾ ಇದ್ದರೆ ನೀರು ಹಾಕೋ ಅವಶ್ಯಕತೆ ಇರಲ್ಲ, ಇಲ್ಲ ನೀರು ಸ್ವಲ್ಪ ಹಾಕಬೇಕಾಗತ್ತೆ. ನೀರು ಹಾಕಬೇಕಾಗುತ್ತೆ. ಮೊದಲ 2 ಸಾವಯವ ಗೊಬ್ಬರದಲ್ಲೇ ನಡೀತದೆ. ಆಮೇಲೆ 3 ಮೇಲೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಬೇಕಾಗ್ತದೆ. ಎಷ್ಟೆಷ್ಟು ಕೊಡಬೇಕಾಗುತ್ತೆ ರಾಸಾಯನಿಕ ಗೊಬ್ಬರ? ರಾಸಾಯನಿಕ ಗೊಬ್ಬರಗಳು ಒಂದು ಬಳ್ಳಿಗೆ ಒಂದು ವರ್ಷಕ್ಕೆ 50 ಗ್ರಾಂ ಸಾರಜನಕ, 50 ಗ್ರಾಂ ರಂಜಕ, 150 ಗ್ರಾಂ ಪೊಟಾಶ್ ಕೊಡಬೇಕಾಗುತ್ತದೆ. ಇದು ಮೂರನೇ ವರ್ಷಕ್ಕ? ಮೂರನೇ ವರ್ಷದ ಮೇಲೆ. ಆಮೇಲೆ? ಆಮೇಲೆ ಪ್ರತಿ ವರ್ಷ ಇದನ್ನ ಉಪಯೋಗಿಸಬೇಕಾಗುತ್ತದೆ, ಹೆಚ್ಚು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸ್ವಲ್ಪ ಮಟ್ಟಿಗೆ. ಇನ್ನು ಸಾವಯವ ಗೊಬ್ಬರನು ಕೊಡ್ತಾ ಇರಬೇಕಾಗತ್ತೆ. ಹೌದು, ಸಾವಯವ ಗೊಬ್ಬರ ಮತ್ತೆ ಲೈಮ್ ಸುಣ್ಣ ಉಪಯೋಗಿಸಬೇಕಾಗುತ್ತದೆ. ಇನ್ನ ನೆರಳು ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಧೂಪ ಗಿಡ ಮತ್ತೆ ಹಾಲ್ವಾಣ, ಸಿಲ್ವರ್ ಓಕು. ಸಿಲ್ವರ್ ಓಕು ಆಧಾರ ಸ್ತಂಭವಾಗಿ 3 ಮೀಟರ್ ಉಪಯೋಗಿಸಿದ್ರಿಂದ ಸ್ವಲ್ಪ ಅರ್ಲಿ ಸ್ಟೇಜ್ ಅಲ್ಲಿ ಅಂದ್ರೆ ನಾಟಿ ಮಾಡಿದ ಪ್ರಾರಂಭದಲ್ಲಿ ಆರ್ಟಿಫಿಷಿಯಲ್ ಆಗಿ ನಾವು ನೆಟ್ ಏನಾದ್ರೂ ಉಪಯೋಗಿಸಬೇಕಾಗುತ್ತದೆ. ಸ್ವಲ್ಪ ಗಿಡ ಬೆಳೆದಂಗೆಲ್ಲ ಮಳೆ ಪ್ರಾರಂಭವಾಗುವ ಮುಂಚೆ ನೆರಳನ್ನು ಸ್ವಲ್ಪ ನಿರ್ವಹಣೆ ಮಾಡ್ಬೇಕು. ಅಂದ್ರೆ ಮಳೆ ಶುರುವಾದ್ಮೇಲೆ ನೆರಳಿನ ಅವಶ್ಯಕತೆ ಅಷ್ಟಿರಲ್ಲ. ಹೌದು, ಮಳೆ ಕಡಿಮೆ ಆದ್ಮೇಲೆ ಮತ್ತೆ ನೆರಳು ಬೇಕಾಗತ್ತೆ, ಆ ರೀತಿ ನೋಡ್ಕೋಬೇಕಾಗತ್ತೆ. ನೆರಳು ಜಾಸ್ತಿ ಆದರೆ ರೋಗ ಬರುವುದು ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ನೀರಾವರಿ ಇದ್ರೆ ನೀರನ್ನು ಯಾವಾಗ ಕೊಡಬೇಕಾಗತ್ತೆ ಈ ಕರಿಮೆಣಸಿಗೆ? ಮುಖ್ಯವಾಗಿ ಜೂನ್ ಇಂದ ಸೆಪ್ಟೆಂಬರ್ ವರೆಗೂ ಮಳೆ ಬರುವುದರಿಂದ ಅಕ್ಟೋಬರ್ ಮೇಲೆ ಮತ್ತೆ ಮೇ ವರೆಗೂ ನೀರಿನ ಅವಶ್ಯಕತೆ ಇರುತ್ತದೆ. ಬಹುಮುಖ್ಯವಾಗಿ ಜನವರಿಯಿಂದ ಮೇ ವರೆಗೂ 15 ದಿವಸದ ಅಂತರದಲ್ಲಿ ನೀರನ್ನು ಕೊಡಬೇಕಾಗುತ್ತದೆ. ರೈತರು ಡ್ರಿಪ್ ಇರಿಗೇಷನ್ ಮುಖಾಂತರ ನೀರು ಕೊಡ್ತಾರೆ. ಆರ್ದ್ರತೆ ಮೇಂಟೈನ್ ಮಾಡೋದಿಕ್ಕಾಗಿ ಒಂದ್ ತಿಂಗಳಿಗೆ ಒಂದ್ಸರ್ತಿ ಸ್ಪ್ರಿಂಕ್ಲರ್ ಕೊಟ್ಟು ನೀರು ಕೊಡೋದ್ರಿಂದ ಹ್ಯುಮಿಡಿಟಿಯನ್ನ ಮೇಂಟೈನ್ ಮಾಡಬಹುದು, ಕಾಪಾಡ್ಕೋಬಹುದು. ಅಂದ್ರೆ ಮಳೆ ನಿಂತ ಮೇಲೆ ನೀರು ಕೊಡೋದ್ರಿಂದ ಒಳ್ಳೆ ಇಳುವರಿ ಪಡಿಬಹುದು ಅಂತ. ಕೆಲವು ಸಮಯದಲ್ಲಿ ಅಂದ್ರೆ ಈಗ ಮಳೆ ಜೂನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಮೇ ಅಲ್ಲಿ ಶುರುವಾಗ್ದಿರಾ, ಆವಾಗ ಕೊತ್ತು ಬೀಳಕ್ಕೆ ಶುರುವಾಗುತ್ತೆ. ಅದು ಏನಂತಂದ್ರೆ ಮಳೆ ಲೇಟ್ ಆಗೋದ್ರಿಂದ ಹೂವುಗಳು ಜೂನ್ ಜುಲೈ ಅಲ್ಲಿ ಶುರುವಾಗ್ತವೆ. ಆ ಜುಲೈ ತಿಂಗಳಲ್ಲಿ ಬಂದಂತ ಹೂವುಗಳು ಕೊತ್ತು ಉದುರೋಕ್ಕೆ ಪ್ರಾರಂಭ ಆಗುತ್ತೆ. ಅದನ್ನ ತಡೆಗಟ್ಟಲಿಕ್ಕೆ ನಾವು ಮಾರ್ಚ್ ಇಂದ ಮೇ ತಿಂಗಳವರೆಗೆ ನೀರನ್ನ 40-50 ಲೀಟರ್ ಒಂದು ಗಿಡಕ್ಕೆ ಕೊಡ್ತಾ ಬಂದ್ರೆ ಆ ಕೊತ್ತು ಬೇಗ ಬರೋದಕ್ಕೆ ಅನುಕೂಲ ಮಾಡಿಕೊಡ್ತದೆ. ಅಂದ್ರೆ ನೀರು ಕೊಡ್ತಾ ಇದ್ರೆ ಬೇಗನೆ ಬಂದ್ಬಿಡುತ್ತೆ. ಹೌದು, ಇಲ್ಲ ಕೊಡ್ಲಿಲ್ಲ ಅಂದ್ರೆ ಮಳೆ ಬರೋವರೆಗೂ ಅದು ಕಾಯ್ತಾ ಇರುತ್ತೆ. ಮಳೆ ಬಂದ್ಮೇಲೆ ಬರುತ್ತೆ, ಆದ್ರೆ ಜಾಸ್ತಿ ಮಳೆ ಬಂದಾಗ ಬಿದ್ದೋಗ್ಬಿಡುತ್ತೆ, ಆ ರೀತಿ ಆಗುತ್ತೆ. ಅದರಿಂದ ಬೇಸಿಗೆಯಲ್ಲಿ ನೀರು ಕೊಡೋದು ಬಹಳ ಮುಖ್ಯ ಅಂತೀರಿ. ಇನ್ನು ಮುಖ್ಯವಾಗಿ ಎಷ್ಟು ವರ್ಷಗಳಿಗೆ ಇಳುವರಿ ಕೊಡೋದಕ್ಕೆ ಪ್ರಾರಂಭ ಆಗ್ತವೆ ಈ ಕರಿಮೆಣಸಿನ ಬೆಳೆಗಳು? ಮುಖ್ಯವಾಗಿ 2 ವರ್ಷದ ನಂತರ 3 ವರ್ಷಕ್ಕೆ ನಮಗೆ ಸ್ವಲ್ಪ ಇಳುವರಿ ಕೊಡಲು ಪ್ರಾರಂಭವಾಗುತ್ತದೆ. 5 ವರ್ಷದ ಮೇಲೆ ಒಂದು ಗಿಡಕ್ಕೆ 3 ಕೆಜಿ 4 ಕೆಜಿ ಈ ತರ ಇಳುವರಿ ಸಿಗಕ್ಕೆ ಶುರುವಾಗುತ್ತದೆ. ಅಂದ್ರೆ ಸಾಧಾರಣವಾಗಿ ಕೊಯ್ಲು ಯಾವ ಪ್ರಾರಂಭ ಆಗುತ್ತೆ ಅಂತೀರಿ, ಯಾವ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ ಕರಿಮೆಣಸಿನಲ್ಲಿ? ಹೂವು ಬರೋದು ಜೂನ್ ಜುಲೈ ತಿಂಗಳಲ್ಲಿ ಶುರುವಾಗೋದ್ರಿಂದ ನಮಗೆ ಡಿಸೆಂಬರ್ ಜನವರಿ ಟೈಮ್ ಅಲ್ಲಿ ಕೊಯ್ಲಿಗೆ ಬರುತ್ತದೆ. ಅಂದ್ರೆ 6 ತಿಂಗಳಾದ್ರೂ ಬೇಕೇ ಬೇಕಾದ್ರೆ 7-8 ತಿಂಗಳು ಬೇಕಾಗುತ್ತೆ. ಪರಾಗಸ್ಪರ್ಶ ಆಗಿ ಅವು ಬೀಜಗಳೆಲ್ಲ ಹಿಡಿದು ಮಾಗದಕ್ಕೆ, ಅಂದ್ರೆ ಫೆಬ್ರವರಿ ಮಾರ್ಚ್ ಗೆ ಕೊಯ್ಲು ಮಾಡ್ಕೋಬಹುದು ಅಂತೀರಿ. ಅದನ್ನು ಕೂಡ ಗೊಂಚಲೇ ಕೊಯ್ಲು ಮಾಡ್ಕೊಂಡು ನಾವು ಕಾಳುಗಳನ್ನು ಬೇರ್ಪಡಿಸ್ಕೋಬೇಕಾಗತ್ತೆ. ಹೌದು, ಒಂದು ಗಂಚಲಲ್ಲಿ 1 ಇಲ್ಲ 2 ಕಾಳು ಮೆಣಸು ಕೆಂಪಾದಾಗ ಕೊಯ್ಲು ಮಾಡ್ಕೋಬಹುದು. ಕೊಯ್ಲು ಮಾಡ್ಕೊಂಡು ಆಮೇಲೆ ಕಾಳುಗಳನ್ನ ಬಿಡಿಸ್ಕೋಬೇಕಾಗತ್ತೆ. ಅದಕ್ಕೂ ಯಂತ್ರಗಳು ಎಲ್ಲ ಇದಾವೆ ಈಗ. ಇನ್ನ ಮುಖ್ಯವಾಗಿ ಯಾವ ರೋಗಗಳು ಹೆಚ್ಚಾಗಿ ಬರ್ತವೆ ಅಂತೀರ ಈ ಕರಿಮೆಣಸಿಗೆ? ಕರಿಮೆಣಸಿನಲ್ಲಿ ಮುಖ್ಯವಾಗಿ ಫೈಟೋಪ್ತರ ಸೋಂಕು ಜಾಸ್ತಿ ಬರುತ್ತದೆ. ಮುಖ್ಯವಾಗಿ ಏನಂತಂದ್ರೆ ಎಲೆ ಚುಕ್ಕ ರೋಗನೂ ಬರುತ್ತೆ. ಎಲೆಗಳ ಮೇಲೆ ಹಳದಿ ಬಣ್ಣ, ಪ್ಯಾಚಸ್, ಕಪ್ಪು ಕಂದು ಬಣ್ಣ, ಚುಕ್ಕೆಗಳು ಪ್ರಾರಂಭ ಆಗ್ತದೆ. ಆ ಪ್ರಾರಂಭ ಆಗುವ ಹಂತದಲ್ಲಿ ನಾವು ಮೆಟಲಾಕ್ಸಿಲ್ ಇಲ್ಲ ಕಾರ್ಬನ್ ಡೈಜಿಮ್ ಉಪಯೋಗಿಸೋದ್ರಿಂದ ನಮಗೆ ಅದನ್ನ ಅಲ್ಲಿ ಹತೋಟಿಗೆ ತರಬಹುದು. ದ್ರಾವಣ ಮಾಡಿಕೊಂಡು ಬುಡಕ್ಕಾಗಬೇಕಾಗುತ್ತೆ. ಅದನ್ನ ನಾವು ಸರಿಯಾದ ಸಮಯಕ್ಕೆ ಉಪಯೋಗಿಸಲಿಲ್ಲ ಅಂತಂದ್ರೆ ಇಡೀ ಬಳ್ಳಿ ಒಣಗೋಗುತ್ತೆ, ರೋಗ ಆಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂತ ಟೈಮಲ್ಲಿ ಆ ರೋಗ ಆಡಿದಂತ ಗಿಡವನ್ನು ಸಂಪೂರ್ಣವಾಗಿ ತೆಗೆದು ನಾಶ ಮಾಡಬೇಕಾಗುತ್ತದೆ. ಅದು ಬಹಳ ಮುಖ್ಯ. ಮುಖ್ಯ ಮುಂಜಾಗ್ರತೆಯಾಗಿ ನಾವು ಸಿಂಪಡಣೆ ಮಾಡೋದಾದ್ರೆ ಬೋರ್ಡೋಗೋಡನವನ್ನ ಸಿಂಪಡಣೆ ಮಾಡಬಹುದು. ರೋಗ ಬಂದ್ಮೇಲೆ ಮೆಟಲಾಕ್ಸಿಲ್ ಅನ್ನೇ ಸಿಂಪಡಣೆ ಮಾಡಬೇಕಾಗುತ್ತೆ. ಮೆಟಲಾಕ್ಸಿಲ್ ಮ್ಯಾಂಕೋಜೆಬ್ ಅಂತ, ಅದು ರೋಗ ಬಂದ್ಮೇಲೆ. ಹೌದು, ಬುಡಕ್ ಸುರಿಯೋದಾದ್ರೆ ನಾವು ತಾಮ್ರದ ಆಕ್ಸಿಕ್ಲೋರೈಡ್ ನ ಕಾಪರ್ ಆಕ್ಸಿಕ್ಲೋರೈಡ್ ಯೂಸ್ ಮಾಡಬೇಕು, ಸುರಿಬಹುದು ಬುಡಕ್ಕೆ ತೋಯಿಸೋದಕ್ಕೆ. ಇದು ಮುಖ್ಯವಾದ ರೋಗ ಇದು. ಒಟ್ಟಾರೆ ಈಗ ರಾಜಣ್ಣ ಅವರೇ, ಈ ಕರಿಮೆಣಸು ಬೆಳೆ ಎಷ್ಟು ಮಟ್ಟಿಗೆ ಲಾಭದಾಯಕ ಅಂತೀರಿ? ಕರಿಮೆಣಸು ಇಂದಿನ ಮಾರುಕಟ್ಟೆಯಲ್ಲಿ ಸುಮಾರು 700 ರೂಪಾಯಿ ಕೆಜಿಗೆ ಬರ್ತಾ ಇದೆ. ನಮಗೆ 2,500 ರಿಂದ 3,000 ಕೆಜಿ ಇಳುವರಿ ಒಂದು ಬಳ್ಳಿಗೆ ಬಂದರೆ ಉತ್ತಮ ಆದಾಯವನ್ನು ಪಡಿಬಹುದು. ಅಂದ್ರೆ ನಮ್ಮ ಇಳುವರಿ ಹೆಚ್ಚು ಮಾಡಿಕೊಂಡಂತೆ ನಮಗೆ ಬರುವಂತಹ ಹಣನು ಕೂಡ ಹೆಚ್ಚಾಗ್ತಾ ಹೆಚ್ಚಾಗ್ತದೆ. ನಮ್ಮ ಪ್ರತಿ ಗಿಡಕ್ಕೆ ಎಷ್ಟೆಷ್ಟು ಇಳುವರಿಯನ್ನು ತೆಗೆದುಕೊಳ್ತೀವಿ ಅದ್ರ ಮೇಲೆ ಹೋಗುತ್ತೆ. ಮತ್ತೆ ಮಾರುಕಟ್ಟೆ ಬೆಲೆನೂ ಸ್ವಲ್ಪ ಏರ್ಪೇರು ಇದ್ದೇ ಇರುತ್ತೆ, ಅದ್ರ ಕಡೆಗೆ ನಮ್ಮ ರೈತ ಬಾಂಧವರು ಗಮನ ಕೊಡಬೇಕು ಅಂತೀರಿ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕರಿಮೆಣಸು ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ಎ ರಾಜಣ್ಣ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9964013453. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9964013453. ತುಂಬ ಸಂತೋಷ ಡಾಕ್ಟರ್ ರಾಜಣ್ಣ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕರಿಮೆಣಸು ಬೇಸಾಯದ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳೋಣ ತಾಳೆ ಬೆಳೆ ಬೇಸಾಯ ಈ ಕುರಿತು ಮಾಹಿತಿ. ತಾಳೆ ಬೆಳೆ ನಮ್ಮ ಮುಖ್ಯವಾದ ಒಂದು ಖಾದ್ಯ ತೈಲದ ಬೆಳೆ. ಈ ತಾಳೆ ಬೆಳೆಯನ್ನ ನಾವು ಹೆಚ್ಚು ಸಾವಯವ ಅಂಶ ಇರುವಂತಹ, ನೀರು ಚೆನ್ನಾಗಿ ಬಸಿದು ಹೋಗುವಂತಹ ಆಳವಾದ ಕೆಂಪುಗೋಡು ಮತ್ತು ಮಧ್ಯಮ ಕಪ್ಪು ಮಣ್ಣಲ್ಲಿ ಬೆಳೆಯೋದು ಒಳ್ಳೆಯದು. ಈ ಮಣ್ಣಲ್ಲಿ ಹೆಚ್ಚು ಇಳುವರಿಯನ್ನು ಪಡಿಬಹುದು. ತಾಳೆ ಬೆಳೆಗೆ ಮಣ್ಣಿನ ರಸಸಾರ 6.5-7.5 ಇರಬೇಕಾಗತ್ತೆ. ಮಣ್ಣು ಕನಿಷ್ಠ 1 ಮೀಟರ್ ಆಳ ಇರಬೇಕು, ಅಂದರೆ 3.5 ಅಡಿಯಷ್ಟು ಆಳ ಇರಬೇಕಾಗತ್ತೆ. ತೇವಾಂಶದಿಂದ ಕೂಡಿದಂಥ ಉಷ್ಣ ಹವಾಮಾನ ತಾಳೆ ಬೆಳೆಗೆ ಸೂಕ್ತ. ಗರಿಷ್ಠ 29°C 33°C ಉಷ್ಣಾಂಶ ಇರಬೇಕಾಗತ್ತೆ. ಕನಿಷ್ಠ ಉಷ್ಣಾಂಶ 22°C 24°C ಇರಬೇಕಾಗತ್ತೆ. ವರ್ಷವಿಡೀ ಸಮಾನ ಹಂಚಿಕೆಯಲ್ಲಿ 2,000 mm-3,000 mm ಮಳೆ ಬೀಳುವಂತಹ, ಸಮುದ್ರ ಮಟ್ಟದಿಂದ 800 ಮೀಟರ್ ಎತ್ತರ ಹಾಗೆಯೇ ಹೆಚ್ಚು ಪ್ರಕಾಶಮಾನ ಇರುವಂಥ ಪ್ರದೇಶಗಳು ತಾಳೆ ಬೆಳೆಗೆ ಬಹಳ ಉತ್ತಮ. ಮಳೆಯಾಶ್ರಿತ ಪ್ರದೇಶದಲ್ಲಿ ಮಳೆಗಾಲದ ಅಂದರೆ ಜೂನ್ ಆಗಸ್ಟ್ ತಿಂಗಳಿನಲ್ಲಿ ಈ ಸಸಿಗಳನ್ನು ನಾವು ನಾಟಿ ಮಾಡಿಕೊಳ್ಳೋದಕ್ಕೆ ಬಹಳ ಸೂಕ್ತವಾದಂಥ ಕಾಲ. ನೀರಾವರಿ ಪ್ರದೇಶದಲ್ಲಿ ವರ್ಷದ ಯಾವುದೇ ಕಾಲದಲ್ಲೂ ಕೂಡ ನಾವು ತಾಳೆ ಗಿಡಗಳನ್ನು ನೆಡಬಹುದು. ಇನ್ನು ನಾವು ಬಳಸ್ಕೊಳ್ಬೋದಾದಂಥ ತಳಿ ಅಂದರೆ ಟೆನರಾ ಅಂತ. ಈ ಟೆನರಾ ಎಂಬುವಂಥದ್ದು ಪ್ರಪಂಚದಾದ್ಯಂತ ಪ್ರಚಲಿತವಾದಂಥ ಹೈಬ್ರಿಡ್ ತಳಿ, ಸಂಕರಣ ತಳಿ. ಇದು ದಪ್ಪ ಚಿಪ್ಪನ್ನು ಹೊಂದಿರುವಂಥ ಡ್ಯೂರಾ ಮತ್ತು ಚಿಪ್ಪು ಇಲ್ಲದೇ ಇರುವಂಥ ಪಿಸಿಫೆರಾ ಎಂಬ ತಳಿಗಳ ಸಂಕರಣ ತಳಿ. ಹಣ್ಣು ತೆಳುವಾದ ಚಿಪ್ಪನ್ನು ಹೊಂದಿದ್ದು ಮಧ್ಯಮದಿಂದ ಅತಿ ಹೆಚ್ಚು ತಿರುಳನ್ನು ಹೊಂದಿರುತ್ತೆ, ಹಾಗೆಯೇ ಹೆಚ್ಚು ಎಣ್ಣೆ ಅಂಶವನ್ನು ಹೊಂದಿರುತ್ತೆ. ಇನ್ನು ನಾವು 1 ಹೆಕ್ಟೇರ್ ಅಂದರೆ 2.5 ಎಕರೆಯಲ್ಲಿ ತಾಳೆ ಕೃಷಿ ಮಾಡಬೇಕು ಅಂದರೆ 143 ಸಸಿಗಳು ಬೇಕಾಗ್ತವೆ. ಅಂದರೆ 9 ಮೀಟರ್ ಅಂತರದಲ್ಲಿ ಸಸಿಗಳನ್ನು ನಾವು ನಾಟಿ ಮಾಡಿದಾಗ, ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಕೂಡ ನಾಟಿ ಮಾಡೋದಕ್ಕೆ ಮೊದಲು 20 kg-ನಷ್ಟನ್ನು ಪ್ರತಿ ಗಿಡಕ್ಕೆ ಕೊಡಬೇಕಾಗತ್ತೆ. ನಾಟಿ ನಂತರ 2-3 ವರ್ಷದವರೆಗೆ 25 kg-ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ಕೊಡ್ತಾ ಇರಬೇಕಾಗತ್ತೆ. ನಾಟಿ ಮಾಡಿದ 4 ವರ್ಷದ ನಂತರ ಪ್ರತಿ ಗಿಡಕ್ಕೆ 50 kg-ನಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ನಾವು ಸಿದ್ಧಪಡಿಸಿದಂಥ ಸಸಿಗಳನ್ನು ಬಳಸ್ಕೊಳ್ಳೋದು ಬಹಳ ಒಳ್ಳೆಯದು. ಈಗಾಗಲೇ ಹೇಳಿದ ಹಾಗೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 143 ಗಿಡಗಳನ್ನು ನಾವು ನಾಟಿ ಮಾಡ್ಕೋಬಹುದು. ಅಂತರ 9 ಮೀಟರ್ ಇರಬೇಕಾಗತ್ತೆ. ಈ ತಾಳೆ ಸಸಿಗಳನ್ನು ನಾವು ನಾಟಿ ಮಾಡೋದಕ್ಕೆ ತ್ರಿಕೋನ ಪದ್ಧತಿಯನ್ನು ಬಳಸ್ಕೋಬೇಕು. 9 ಮೀಟರ್ ಅಂತರದಲ್ಲಿ ಈ ಸಸಿಗಳನ್ನು ನಾವು ನಾಟಿ ಮಾಡ್ಕೋಬಹುದು. ಗುಡಿಗಳ ಗಾತ್ರ ಉದ್ದ 2 ಅಡಿ, ಅಗಲ 2 ಅಡಿ ಮತ್ತು ಆಳ 2 ಅಡಿ. ಈ ರೀತಿ ಗುಡಿಗಳನ್ನು ತೆಗೆದು ಅವುಗಳನ್ನು ಮೇಲ್ಮಣ್ಣು, ಕೊಟ್ಟಿಗೆ ಗೊಬ್ಬರದ ಜೊತೆಗೆ 125 ಗ್ರಾಂನಷ್ಟು ಸೂಪರ್ ಫಾಸ್ಫೇಟನ್ನು ಬೆರೆಸಿ ತುಂಬಬೇಕಾಗತ್ತೆ.

ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಲಿ ಇದೇ ತಾರೀಕು 25ಕ್ಕೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಸವಿತಾ ಮಹರ್ಷಿ ಜಯಂತಿ ನಡೆದಿದೆ. ಜಿಲ್ಲಾಡಳಿತ ಹಾಗೆ ಸರ್ವೋದಯ ಸಮಿತಿಯ ಕಡೆಯಿಂದ ಹುತಾತ್ಮರ ದಿನದ ವಾಪ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮನ ಇದೇ ತಾರೀಕು 30ಕ್ಕೆ ಬೆಳಿಗ್ಗೆ 9:30 ಗಂಟೆಗೆ ಮಡಿಕೇರಿ ಜಿಲ್ಲಾಡಳಿತ ಭವನದ ಜಿಲ್ಲಾ ಖಜಾನೆ ಕಚೇರಿಯಿಂದ ಮೆರವಣಿಗೆಯಲ್ಲಿ ಪೊಲೀಸ್ ಗೌರವದೊಟ್ಟಿಗೆ ತಕೊಂಡು ಹೋಗಿ ಗಾಂಧಿ ಮಂಟಪದಲ್ಲಿ ಮಡಗಿ ಗೌರವ ಕೊಟ್ಟು ಅಲ್ಲಿಂದ 10:30 ಗಂಟೆಗೆ ಸರ್ವಧರ್ಮ ಪ್ರಾರ್ಥನೆ ನಡೆದಂತ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ತಿಳಿಸಿದರು. ಜಿಲ್ಲಾಡಳಿತದ ಕಡೆಯಿಂದ ಇದೇ ತಾರೀಕು 26ಕ್ಕೆ ಬೆಳಿಗ್ಗೆ 9 ಗಂಟೆಗೆ ಮಡಿಕೇರಿಪೇಟೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಯಲ್ಲಿ 77ನೇ ಗಣರಾಜ್ಯೋತ್ಸವ ದಿನಾಚರಣೆ ಏರ್ಪಾಡಾಟು. ಕೊಡಗು ಜಿಲ್ಲೆನ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕಾರ್ಯಭಾರ ಮಾಡುತ್ತಿದ್ದ ಬಾರಿಕೆ ದಿನೇಶ್ ಕುಮಾರ್ ಇದೀಗ ಲೋಕಾಯುಕ್ತ ಎಸ್ಪಿಯಾಗಿ ಜಿಲ್ಲೆಯಿಂದ ವರ್ಗಾವಣೆಯಾಗಳು. ತೋಟಗಾರಿಕೆ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೆ ಸುಮಾರು ಅಭಿವೃದ್ಧಿ ಇಲಾಖೆಗಳ ಕೂಡು ಕೂಟಲಿ ದೇಶದ ಗಣರಾಜ್ಯೋತ್ಸವದ ವ್ಯಾಪ್ತಿ. ನಾಡ್ದು ತಾರೀಕು 24ರಿಂದ 26ಕ್ಕೆ ಮುಟ 3 ದಿನ ಹೆಸರು ಪಡೆದ ಮಡಿಕೇರಿ ರಾಜಾ ಸಿಟ್ಲಿ ಹೂ ಹಣ್ಣಿನ ಪ್ರದರ್ಶನ ಏರ್ಪಾಡಾಟು. 24ಕ್ಕೆ ಮಧ್ಯಾಹ್ನ 3 ಗಂಟೆಗೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು ಪ್ರದರ್ಶನಕ್ಕೆ ಚಾಲನೆ ಕೊಟ್ಟವೆ. ಈ ಸಲದ ಮುಖ್ಯ ಆಕರ್ಷಣೆಯಾಗಿ ಕೊಡಗಿನ ಹೆಸರು ಪಡೆದ ಶ್ರೀ ಭಗಂಡೇಶ್ವರ ದೇವಸ್ಥಾನದ ಕಲಾಕೃತಿನ 33 ಅಡಿ ಎತ್ತರ, 18 ಅಡಿ ಉದ್ದ, 23 ಅಡಿ ಅಗಲಲ್ಲಿ ಸುಮಾರು ಬಣ್ಣಗಳ ಗುಲಾಬಿ, ಸೇವಂತಿಗೆ, ಆಸ್ಟರ್ ಜಾತಿನ ಹೂಗಳಿಂದ ತಯಾರು ಮಾಡ್ತಾವಳು. ಇದರೊಟ್ಟಿಗೆ ಸುಮಾರು ಕಲಾಕೃತಿಗ ಹೂ ಹಣ್ಣುಗಳಿಂದ ತಯಾರಾಗ್ತಾವಟ್ಟು. ಮಡಿಕೇರಿ ನಗರಸಭೆ ವ್ಯಾಪ್ತಿನ ಮುಖ್ಯ ರಸ್ತೆಗಳಲ್ಲಿ ಹಾಗೆ ಸಾರ್ವಜನಿಕ ಜಾಗಗಳಲ್ಲಿ ಹರೋರಿದನಗ ತಾರಮಾರ ಓಡಿಯಾಡ್ತಾವಳು. ಇದರಿಂದ ಗಾಡಿಗಳ ಓಡಿಸೋಕೆ ಸಾರ್ವಜನಿಕರಿಗೆ ತುಂಬಾ ತಾಪತ್ರಯ ಆಗ್ತಾವಟ್ಟು. ಆದ್ದರಿಂದ ದನಗಳ ವಾರಿಸ್ತಾರರು ತಕ್ಷಣ ಎಚ್ಚರ ತಗೊಳ್ಳೋಕುತ್ತ ನಗರಸಭೆಯ ಪೌರಾಯುಕ್ತರು ತಿಳಿಸಿದಳು. 2026-27ನೇ ಸಾಲಿನ ಮಡಿಕೇರಿ ನಗರಸಭೆನ ಆಯವ್ಯಯನ ತಯಾರು ಮಾಡುವ ನಿಟ್ಟಿನಲ್ಲಿ ಈ ಸಾಲಿನ ಆದಾಯ ಮತ್ತೆ ಖರ್ಚಿನ ಕುರಿತು ಸರಿಯಾದ ಸಲಹೆ ಸೂಚನೆಗಳ ತನಿಖೆ ನಗರಸಭೆಯ ಅಧ್ಯಕ್ಷರಾದ ಪಿ ಕಲಾವತಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೆ ಆಡಳಿತ ಸದಸ್ಯರ ಉಪಸ್ಥಿತಿಯಲ್ಲಿ ಇದೇ ತಾರೀಕು 28ಕ್ಕೆ ಮಧ್ಯಾಹ್ನ 3:30 ಗಂಟೆಗೆ ಮಡಿಕೇರಿಪೇಟೆನ ಕಾವೇರಿ ಕಲಾಕ್ಷೇತ್ರದಲ್ಲಿ ಪೂರ್ವಭಾವಿ ಸಭೆ ನಡೆದಂತೆ ನಗರಸಭೆಯ ಪೌರಾಯುಕ್ತರು ತಿಳಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಾಗೆ ಕಕ್ಕಬ್ಬೆ, ನಾಲ್ನಾಡು ಪೂಮಾನೆ ಕುಡಿಯ ಸಾಂಸ್ಕೃತಿಕ ಸಮಿತಿ ಇವರ ಕೂಡು ಕೂಟಲಿ ಬರುವ ತಿಂಗಳ 1ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಯವಕಪಾಡಿ ಸಮುದಾಯ ಭವನದಲ್ಲಿ ಕುಡಿಯಾಡ ಸಾಂಸ್ಕೃತಿಕ ನಮ್ಮ ಜಂಬರ ಏರ್ಪಾಡಾಟು. ಜಂಬರಲ್ಲಿ ವಿಚಾರಗೋಷ್ಠಿ ಹಾಗೆ ಕವಿಗೋಷ್ಠಿ ಸಹ ನಡೆದಿದೆ. ತಾಳತ್ತಮನೆ ನೇತಾಜಿ ಯುವಕ ಮಂಡಲ ಹಾಗೆ ಯುವತಿ ಮಂಡಳಿನ ಕಡೆಯಿಂದ ಮೈ ಭಾರತ್ ಕೊಡಗು, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ತಾಲೂಕು ಯುವ ಒಕ್ಕೂಟ ಇವರ ಕೂಡು ಕೂಟಲಿ ಭಾರತದ ಮಹಾನ್ ಸ್ವಾತಂತ್ರ್ಯ ಯೋಧ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 129ನೇ ಹುಟ್ಟಿದ ಹಬ್ಬ ಮತ್ತೆ ನೇತಾಜಿ ಯುವಕ ಯುವತಿ ಮಂಡಲದ 34ನೇ ವಾರ್ಷಿಕೋತ್ಸವದ ಬಾಬ್ತು. ಜಿಲ್ಲಾ ಮಟ್ಟದ ಗಂಡು ಜನರಿಗೆ ವಾಲಿಬಾಲ್ ಹಾಗೆ ಹೆಣ್ಣು ಜನರಿಗೆ ಜಿಲ್ಲಾ ಮಟ್ಟದ ಹಗ್ಗ ಎಳೆಯುವ ಪೈಪೋಟಿ, ಮ್ಯಾರಥಾನ್ ಮತ್ತೆ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ನಾಳೆ ಮಡಿಕೇರಿ ತಾಲೂಕಿನ ತಾಳತ್ತಮನೆ ಆಟದ ಬಳಿ ಏರ್ಪಾಡಾಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ವಿಲಾಸಪೀಡಿಯಾ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ಗಳು, ಮದುವೆ ಡ್ರೆಸ್ಗಳು, ಬ್ಲೇಜರ್ಸ್, ಸೂಟ್ಸ್ ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿಲಾಸಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿ ಯೊಂದಿಗೆ. ಟೀಕ್ ವುಡ್ ನಾಟ್ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್. ಸರ್ಪ್ರೈಸ್ ಗಿಫ್ಟ್ ಓಪನ್ ಮಾಡು. ವಾವ್, ಡೈಮಂಡ್ ನೆಕ್ಲೇಸ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ? ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.